ಇದುವರೆಗೆ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಮತ್ತು ಸಂಗಡಿಗರಿಂದ ಘಂಟಾ ತರಂಗ ವಾದನ ಮೂಡಿಬಂತು. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಗ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಯಾದಗಿರಿ ಜಿಲ್ಲೆಯ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಯಾದಗಿರಿ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿಯಾಗಿರುವ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಕೊನೆಯಲ್ಲಿ ಶಶಿಕಲಾ ಕಲ್ಮೂಡು ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ ಎಲ್ಲರಿಗೂ ಶರಣು ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು. ನಲ್ವೈ ಕೇಳುಗರೆ, ಇದು ಆಕಾಶವಾಣಿಯ ಕಲಬುರಗಿ ನಿಲಯ. ಈಗ ವೇಳೆ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ, ಯುವಕರಿಗಾಗಿ ನಮ್ಮ ಜವಾಬ್ದಾರಿಗಳು. ಭಾಗವಹಿಸುತ್ತಾರೆ ಹಾಸನದ ಎವಿಕೆ ಕಾಲೇಜಿನ ವಿದ್ಯಾರ್ಥಿಗಳು. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಶ್ರೋತೃಗಳೇ, ಈವರೆಗೆ ಸ್ವಾತಂತ್ರ್ಯ ಅಮೃತೋತ್ಸವದ ಸಂದರ್ಭದಲ್ಲಿ ವೃಂದಗಾನದಲ್ಲಿ ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದು ತಮ್ಮ ಕನಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಸನದ ಎವಿಕೆ ಕಾಲೇಜಿನ ಗೆಳತಿಯರು. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸಾವಿರದಳ ಕಮಲಿನಿ ಓ ಭಾರತೀ, ತಾಯ ನಿನಗೈದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೈದೋ ಜೀವದಾರತಿ.